ಕೃಷಿ ಕಾರ್ಮಿಕರನ್ನೇ ತಗೊಂಡ್ ಮಾಡಿಸ್ತೀರಾ ಹೇಗೆ ಸರ್? ಎಕ್ಸ್ಪರ್ಟ್ಲಿ ನಾನು ಬೇಸಿಗೆ ನಾಟಿ ಮಷೀನಲ್ಲೇ ಮಾಡೋದು ಸರ್. ಮಷೀನಲ್ಲೇ ಮಾಡೋದ್ರಿಂದ ನೀವು ಒಂದ್ ಎಕರೆಗೆ 1200-1300 ರೂಪಾಯಿ ನಟ್ಟಿ ಸರ್. ಆಮೇಲೆ ಕೈ ನಟ್ಟಿ ಮಾಡೋದ್ರಿಂದ 2,500 ಆಗುತ್ತೆ ಸರ್.